ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. पापा, अलमारी और बुक शेल्फ को दीवार में फिक्स करो. भारी सामान निचले शेल्फ में रखो. मिरर और भारी फर्नीचर बेड से दूर रखो. बड़े बर्तन और कांच के सामान कैबिनेट में बंद करके रखो. झूमर को छत से बोल्ड करो. स्कूल में बताया है कि भूकंप आने पर भारी सामान से सबसे ज्यादा नुकसान होता है. हमारे स्कूल की लाइब्रेरी और लैब्स भी ठीक हो गए हैं. भूकंप से बचाव के लिए घर, हॉस्पिटल्स, ऑफिस में रखे भारी सामानों को दीवार से फिक्स करें. कुछ जरूरी बातों का ध्यान, बचाए आपकी जान. आपके हित में तत्पर NDMA. ಸ್ಕಿಜೋಫ್ರೀನಿಯಾ ಕಾಯಿಲೆಯಲ್ಲಿ ಅನುಮಾನ, ಭಾವನೆಗಳ ಏರುಪೇರು, ಅಸಹಜ ಮತ್ತು ವಿಚಿತ್ರ ಅನುಭವಗಳು ಆಗುತ್ತವೆ. ಸದಾ ಆತಂಕ, ಭಯ, ಹೆಚ್ಚಿನ ಎದೆಬಡಿತ, ನಡುಕ, ತಳಮಳ, ಇವು ಆತಂಕ ಕಾಯಿಲೆಯ ಲಕ್ಷಣಗಳು. ಎರಡು ವಾರಕ್ಕಿಂತ ಹೆಚ್ಚಿನ ಬೇಜಾರು, ದುಃಖ, ವಿನಾಕಾರಣ ಅಳುವುದು, ಮಂಕುತನ, ಇವು ಖಿನ್ನತೆ ಇರಬಹುದು. ಪದೇ ಪದೇ ಕೈ ತೊಳೆಯುವುದು, ಮಾಡಿದ ಕೆಲಸ ಮತ್ತೆ ಮತ್ತೆ ಪರಿವೀಕ್ಷಿಸುವುದು, ಗೀಳು ಮಾನಸಿಕ ಕಾಯಿಲೆಯ ಲಕ್ಷಣಗಳು. ಈ ಎಲ್ಲ ಕಾಯಿಲೆಗಳಿಗೆ ಹೊರರೋಗಿಯಾಗಿ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 144-16 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಕೇಳಿದ್ರೆ ಈ ದಿನ ನಾವು ರೈತರಾದಂತಹ KH ಮುರುಳಿ ಅವರೊಂದಿಗೆ ಮಾತನಾಡೋಣ. ಇವರ ಒಂದು ಜೇನು ಸಾಕಾಣಿಕೆಯ ಅನುಭವದ ಕುರಿತು ತಿಳ್ಕೊಳ್ಳೋಣಂತೆ. ಮುರುಳಿರವರು ಬಂಡಿಗಡಿ ಕಾಗಿನಗೊಳ್ಳಿ ಕೊಪ್ಪ ತಾಲೂಕು ಈ ಗ್ರಾಮದಲ್ಲಿ ತಮ್ಮ ಜಮೀನನ್ನ ಮಾಡ್ತಾ ಇರುವಂತವರು. ಬೇರೆ ಬೇರೆ ಬೆಳೆಗಳು ಇವೆ, ಜೊತೆಗೆ ಇವರ ವಿಶೇಷ ಆಸಕ್ತಿಯ ಕ್ಷೇತ್ರ ಜೇನು ಸಾಕಣೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮುರಳಿರವರೆ. ನಮಸ್ಕಾರ. ತಾವು ನಮಗೆ ತಮ್ಮ ಒಂದು ಹಿನ್ನೆಲೆ ಹೇಳ್ತಾ ಹೋಗಿ. ನಾನು ಕೃಷಿಕ ಕುಟುಂಬದಿಂದ ಬಂದವನು. ಮೂರು ಜನ ಅಣ್ಣ ತಮ್ಮಂದರು ಇದ್ದೀವಿ. ನಮ್ಮ ಜಮೀನಲ್ಲಿ ಅಡಿಕೆ, ಕಾಳುಮೆಣಸು, ಏಲಕ್ಕಿ, ಆಮೇಲೆ ಒಂದು 3 ಎಕರೆ ತೆಂಗಿದೆ, ಒಂದು 6-7 ಎಕರೆ ರಬ್ಬರ್ ಇದೆ, 4 ಎಕರೆ ಗದ್ದೆ ಇದೆ. ನನಗೆ ಈಗ 51 ವರ್ಷ. ಸುಮಾರು ನಾನು 10 ವರ್ಷ ಇರಬೇಕಾದ್ರೇನೆ ಈ ಜೇನು ಸಾಕಾಣಿಕೆ ನಮ್ಮನೆಯಲ್ಲಿ. ಅವಾಗ ಜೇನ್ ಇನ್ಸ್ಪೆಕ್ಟರ್ ಅಂತ ಆ ಟೈಮಲ್ಲಿ ಮನೆಗೆ ಬರ್ತಾ ಇದ್ರು ಹೇಳ್ಕೊಡ್ಲಿಕ್ಕೆ. ಆಗ ಜೇನು ಸಾಕಾಣಿಕೆಯನ್ನ ಶಾಸ್ತ್ರೀಯವಾಗಿ ಜನರಲ್ಲಿ ಹಬ್ಬಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ. ಹೌದು, ವಾರದಲ್ಲಿ 15 ದಿನಕ್ಕೆ ಒಂದಿನ ಜೇನ್ ಇನ್ಸ್ಪೆಕ್ಟರ್ ಮನೆಗೆ ಬರ್ತಾ ಇದ್ರು. ಬಂದ್ಬಿಟ್ಟು ಹೇಗೆ ಅಂತ ಹೇಳಿ ಟ್ರೈನಿಂಗ್ ಕೊಡ್ತಾ ಇದ್ರು. ಅವಾಗ ಅದನ್ನ ನಮ್ಮ ಅಣ್ಣ ಎಲ್ಲ ಕಲಿತಾ ಇದ್ರು. ನಾನು ಪಕ್ಕದಲ್ಲಿ ನಿಂತ್ಕೊಂಡು ಅದು ಎಲ್ಲ ನೋಡ್ತಾ ಇರ್ಬೇಕಾದ್ರೆ ನನಗೆ ಅದ್ರ ಬಗ್ಗೆ ಆಸಕ್ತಿ ಹುಟ್ಟಿತು. ಹಾಗಾಗಿ ಅದಕ್ಕೆ ಕಚ್ಚಿದ್ರೆ ನೋವಾಗ್ತಾ ಇತ್ತು ಆ ಚಿಕ್ಕ ವಯಸ್ಸಿನಲ್ಲಿ ಇದ್ದಿದ್ರಿಂದ. ಅದು ಅದೇ ರೀತಿ ಇದಾಗಿ ಕಾಡಲ್ಲಿ ಇರೋದನ್ನೆಲ್ಲ ತಗೊಂಡ್ಬರ್ಲಿಕ್ಕೆ ಹೋದಾಗ ಅವ್ರ ಜೊತೆಗೆ ಎಲ್ಲ ಹೋಗಿ ಕೂಡ್ಸಕ್ಕೆಲ್ಲ ಹೋಗ್ತಾ ಇದ್ದೆ. ಅದೊಂದು ಸ್ವಲ್ಪ ಇಂಟ್ರೆಸ್ಟ್, ಸ್ಕೂಲಿಗೆ ಹೋಗ್ಬೇಕಾದ್ರೂ ರಜೆ ಇದ್ದಾಗ ಯಾರು ತೋರಿಸಿದ್ರೆ ಅದನ್ನ ಹೋಗಿ ಕಿತ್ಕೊಂಡ್ಬಂದು ಡೆವಲಪ್ ಮಾಡ್ತಾ ಇದ್ದು. ಸುಮಾರು ಅವಾಗಿಂದನೂ ಒಂದು 3-4 ಪೆಟ್ಟಿಗೆ ಮನೆಯಲ್ಲಿ ಯಾವಾಗ್ಲೂ ರೆಗ್ಯುಲರ್ ಆಗಿ ಜೇನು ಸಾಕಾಣಿಕೆ ಮಾಡ್ತಾ ಇದ್ವಿ. ನಡೀತಾ ಇದೆ. ಚಿಕ್ಕ ವಯಸ್ಸಿಂದಲೂ ನಿಮ್ಮ ಮನೆಯಲ್ಲಿ ಜೇನು ಸಾಕಾಣಿಕೆ ಅನ್ನೋದು ಇದ್ದೇ ಇದೆ. ನೀವು 10 ವರ್ಷದಿಂದ ಇದನ್ನ ನೋಡ್ಕೋತಾ ಬಂದಿದ್ದೀರಿ. ಹೌದು. ಸರಿ, ಈಗ ನೀವು ಒಂದ್ ಮಾತು ಹೇಳಿದ್ರಿ, ಕಾಡ್ನಲ್ಲಿ ಹೋದಾಗ ಯಾರು ತೋರಿಸಿದಂತಹ ಜೇನನ್ನ ಕಿತ್ಕೋಬಂದು ಅಂತ ಒಂದು ಪರಿಸ್ಥಿತಿ. ಕಾಡಿನ ಜೇನನ್ನೇ ತಗೋಬಂದು ನಿಮ್ಮ ಮನೆಯಲ್ಲಿ ಪೆಟ್ಟಿಗೆಯಲ್ಲಿ ಇಟ್ಟು ಸಾಕ್ತಾ ಇದ್ರಿ ಅಂತ? ಹೌದು. ಕಾಡಿನಲ್ಲಿ ಹುತ್ತ ಅಥವಾ ಮರದ ಪಟ್ಟರಿನಲ್ಲಿ ಇರುತ್ತೆ. ಅದನ್ನ ನೀವು ಪೆಟ್ಟಿಗೆ ಜೇನ ಆಗಿ ಇದ್ ಮಾಡ್ಬೇಕಾದ್ರೆ ಪೆಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಲೇಬೇಕು. ನಾವು ಅದನ್ನ ಸಾಕ್ಬೇಕಾದ್ರೆ ಅದು ಪೆಟ್ಟಿಗೆಗೆ ನಾವು ಕೂಡಿಸ್ಲೇಬೇಕಾಗತ್ತೆ. ಈಗ ಕಾಡು ನಾಶವಾಗಿದೆ, ಕಾಡಿಲ್ಲ. ಅಕೇಶ ಪ್ಲಾಂಟೇಶನ್ ಬೇರೆ ಅರಣ್ಯ ಇಲಾಖೆಯಿಂದ ನಡೆಸಿದಂತ ಕಾಡು, ಅದರಲ್ಲಿ ಪಟ್ರೆಗಳು ಯಾವ್ದು ಇರುವುದಿಲ್ಲ. ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಅಕೇಶ ಪ್ಲಾಂಟೇಶನ್ ಒಳಗಡೆ ಹುತ್ತ ಇದ್ರು ಸತ ಜೇನಲ್ಲಿ ಬಂದು ಕೂರುದಿಲ್ಲ. ಒಂದು ಆಮೇಲೆ ಕಾಡು ನಾಶವಾಗಿದ್ರಿಂದ ಕಾಡು ಪ್ರಾಣಿಗಳ ಹಾವಳಿನೂ ಜಾಸ್ತಿ ಆಗಿದೆ. ಈ ಮಂಗಗಳು ಹುತ್ತದಲ್ಲಿರೋ ಜೇನನ್ನು ಕಿತ್ತು ತಿಂತ ಇದಾವೆ, ಕರಡಿನೂ ತಿಂತಾವೆ. ಹಾಗಾಗಿ ಜೇನುಗಳಿಗೆ ವಾಸಸ್ಥಾನವೇ ಮನೆನೇ ಇಲ್ಲ ಆಗುವಂತಹ ಪರಿಸ್ಥಿತಿ ಬಂದಿದೆ. ಈಗ ಆ ರೀತಿ ಕಿತ್ಕೋ ಬಂದು ನಾವು ಇಟ್ಕೊಳ್ಳೋದು, ಅವನ್ನ ಎಲ್ಲಿದೆ ಅಂತ ನೋಡಕ್ ಹೋಗೋದು, ಇದೆಲ್ಲ ಬಹಳ ದುಸ್ತರವಾದ ಕೆಲಸ. ದುಸ್ತರವಾದ ಕಷ್ಟ. ಆಮೇಲೆ ಸುತ್ತಮುತ್ತ ನೀ ಮನೆ ಇಲ್ಲೇ ಇರುವಂತ ಜೇನಿಗೆ ಮನೆನೇ ಇಲ್ಲೇ ಇರುವಾಗ ಇಲ್ಲಿಂದ ಬಂದು ಅವು ಕೂಡ್ಲಿಕ್ಕೆ ಸಾಧ್ಯ? ಅವು ಸಂತತಿನೇ ಕೆಲವು ವರ್ಷ ಹೋದ್ರೆ ನನ್ನದು ನಾಶವಾಗಬಹುದು. ಈ ಮನುಷ್ಯ ಸ್ವಾರ್ಥ ಗುಣದಿಂದ, ನಾನು ಎಷ್ಟೋ ಜನ ರೈತರಿಗೆ ಹೇಳ್ತೀನಿ, ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಜೇನನ್ ಸಾಕಾಣಿಕೆ ಮಾಡೋಣ, ಯಾಕೆಂದ್ರೆ ಜೇನ್ ಇದ್ರೆ ಮಾತ್ರ ನಾವು ಕೃಷಿಕರಾಗಿ ಉಳಿಯಕ್ಕೆ ಸಾಧ್ಯ. ಈ ಪರಾಗಸ್ಪರ್ಶಕ್ಕೆ ಜೇನು ಅತ್ಯವಶ್ಯಕ, ಬೇಗೇ ಬೇಕು. ಅದಕ್ಕೋಸ್ಕರ ನಾವು ಇದು ಮಾಡೋಣ ಅಂತ ಹೇಳ್ಕೊಂಡು ನಾನು ಜೇನ್ ಸಾಕಾಣಿಕೆ ಮಾಡ್ತಾ ಇದ್ರು, ಅದರಿಂದ ಯಾವುದೇ ಜೇನು ತುಪ್ಪ ತೆಗಿತಾ ಇರಲಿಲ್ಲ. ಅಗತ್ಯ ಇದ್ದಾಗ ಎಲ್ಲಾರು ಸುಮ್ಮನೆ ನೋಡ್ತಾ ಇದ್ವಿ ಬಿಟ್ರೆ. ಹಾಗೆ ಒಂದ್ ನಾಲ್ಕೈದು ಪೆಟ್ಟಿಗೆ ಮನೆಯಲ್ಲಿ ಇತ್ತು. ಅಂದ್ರೆ ತಾವು ಹೇಳ್ತಾ ಇರೋದು ಜೇನು ಸಾಕಾಣಿಕೆಯನ್ನೇ ಒಂದು ಮುಖ್ಯವಾಗಿ ನಮ್ಮ ಕಸುಬಾಗಿ ಅಥವಾ ಉಪಕಸುಬಾಗಿ ತೆಗೆದುಕೊಳ್ಳದೆ ಇದ್ರೂ ಸಹ ಸಮಗ್ರ ಕೃಷಿಯ ಭಾಗವಾಗಿ ನಾವು ಇದನ್ನ ಮಾಡ್ಲಿಕ್ಕೆ ಬೇಕಾಗಬಹುದು. ಪ್ರತಿಯೊಬ್ಬ ರೈತರು ಮಾಡ್ಲೇಬೇಕು. ಭತ್ತಕ್ಕಿರ್ಬೋದು, ಯಾಲಕ್ಕಿಗಿರ್ಬೋದು, ಪಾಲಿನೇಷನ್ ಕೃತಕವಾಗಿ ಪಾಲಿನೇಷನ್ ಈ ರೈತರಿಗೆ ಗೊತ್ತಿರುವಂತದ್ದು ಅಂದ್ರೆ ವೆನಿಲಾ ಒಂದೇ. ಅದು ಬಿಟ್ರೆ ಪ್ರತಿಯೊಂದು ಪರಾಗಸ್ಪರ್ಶ ಆಗ್ತಾ ಇರೋದು ಈ ಕೀಟ ದುಂಬಿ. ಅದರಲ್ಲಿ ಜೇನಿನ ಪಾತ್ರ ಅಥವಾ ನರ್ಸರಿ ಜೇನ್ ಅಂತ ಹೇಳ್ತೀವಿ ಚಿಕ್ಕದು, ಅದ್ರ ಪಾತ್ರ ಬಹಳ ದೊಡ್ಡದು. ಈಗ ತಾವು ಒಂದು ಪದವನ್ನ ಬಳಸಿರಿ, ನರ್ಸರಿ ಜೇನು ಅಂತ. ಅದು ಒಂದು ಜಾತಿಯ ಜೇನು ಅಲ್ವಾ? ಹೌದು. ಈಗ ನಿಮ್ಮ ಅನುಭವಕ್ಕೆ ಬಂದಿರೋ ಹಾಗೆ ಎಷ್ಟೆಲ್ಲ ಜಾತಿಯ ಜೇನ್ ಇದೆ, ಇದ್ರದೆಲ್ಲ ಬೇರೆ ಬೇರೆ ಕಾರ್ಯ ಮತ್ತು ಉದ್ದೇಶಗಳೆಲ್ಲ ಏನು? ಈ ಜೇನಿನಲ್ಲಿ ನನಗೆ ಗೊತ್ತಿರೋದು ಒಂದು ಪೆಟ್ಟಿಗೆ ಜೇನು ಅಂತ ಹೇಳ್ತೀವಿ, ಅಥವಾ ತುಡೆ ಜೇನು ಅಂತ ಲೋಕಲ್ ಭಾಷೆನಲ್ಲಿ ಹೇಳ್ತೀವಿ. ಒಂದು ಹೆಜ್ಜೇನು ಮರದಲ್ಲಿ ಅಥವಾ ಆರ್ ಸಿ ಸಿ ಬಿಲ್ಡಿಂಗ್ ಅಲ್ಲಿ ಕಟ್ಟಿರುತ್ತೆ. ಅದು ಬಿಟ್ರೆ ಕೋಲ್ ಜೇನು ಅಂತ. ಈ ಕೋಲ್ ಜೇನು ಕೋಲ್ ಅಲ್ಲಿ ನೀತು, ಅದು ಗಾತ್ರದಲ್ಲಿ ತುಂಬಾ ಚಿಕ್ಕ. ಅದ್ರ ಸಂತತಿ ಫುಲ್ ಕ್ಷೀಣ ಆಗೋ ಇದರಲ್ಲಿ ಬಂದಿದೆ. ಕಾರಣ ಏನು ಅಂದ್ರೆ ಅದು ಹೊರಗಡೆ ಇರೋದ್ರಿಂದ ಅದಕ್ಕೆ ಯಾವುದೇ ಪ್ರೊಟೆಕ್ಷನ್ ಇಲ್ಲ. ಹಾಗಾಗಿ ಮುಂಗಸಿ ಕಾಡು ಪ್ರಾಣಿಗಳ ಹಾವದಿಂದ ಅವು ಸಂತತಿ ಫುಲ್ ಮಲೆನಾಡಲ್ಲಿ ಈಗ ಕಾಣ ಸಿಗುವುದೇ ಇಲ್ಲ, ನಾಶವಾಗ್ತಾ ಇದೆ. ಇನ್ನೊಂದು ನರ್ಸರಿ ಜೇನು. ಈ ರೈತರು ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಈ ನರ್ಸರಿ ಜೇನನ್ನು ಅಭಿವೃದ್ಧಿ ಮಾಡಬೇಕು. ಕಾರಣ ಏನಂದ್ರೆ ಅದನ್ನು ಕೂಡಿಸೋದು ಬಹಳ ಸುಲಭ. ಒಂದು ಸಲ ಒಂದು ನರ್ಸರಿ ಕೂಡಿಸಿದ್ರೆ, ನಮ್ಮ ತಂದೆ ಮನೆ ಕಟ್ಟಬೇಕಾದ್ರೆ ಒಂದು ಮರದ ಇದರಲ್ಲಿ ಕಟ್ಟಿರೋದು ಸುಮಾರು 80 ವರ್ಷ ಆಗಿದೆ. ಇವತ್ತು ನಮ್ಮ ಮನೆಯಲ್ಲಿ ಇದೆ ಅದನ್ನ. ನಾನು ಆ ಬಾಕ್ಸ್ ಇವತ್ತಿನವರೆಗೂ ಓಪನ್ ಮಾಡಿಲ್ಲ. ಅದು ಹಾಗೆ ಒಂದು ಮರದ ಈ ಅಡಿಕೆ ಮರದ ತೂಬ್ ಅಂತ ಹೇಳ್ತೀವಿ, ಅದರಲ್ಲಿ ಇದೆ. ಅದನ್ನ ಯಾವ ರೀತಿ ಬೇಕಾದ್ರೆ ರೈತರು ಅಭಿವೃದ್ಧಿ ಮಾಡಬಹುದು. ಅಂದ್ರೆ ಅದರಿಂದ ತುಪ್ಪ ತೆಗೆದಕ್ಕೋಸ್ಕರ ಅಲ್ಲ, ಈ ನಮ್ಮ ಉಳಿವಿಗೋಸ್ಕರ. ಈ ಪರಾಗಸ್ಪರ್ಶ ಕ್ರಿಯೆಗೆ ನರ್ಸರಿ ಪಾತ್ರ ಬಹಳ ದೊಡ್ಡದು. ಅದರಲ್ಲಿ ಮರಿ ಇರ್ತದೆ, ಚಿಕ್ಕ ಚಿಕ್ಕ ಚಿಕ್ಕ ಈ ಬಟನ್ ಕಣಂಗಿದ್ದು ಇದಿರುತ್ತೆ. ಅದನ್ನ ಒಂದು ಅರ್ಧ ಭಾಗ ಮತ್ತೊಂದು ಬಾಕ್ಸಿಗೆ ಹಾಕಿದ್ರೆ ಹುಳ ತಾನಾಗೆ ಅದ್ರ ಜೊತೆಗೆ ಬರುತ್ತೆ. ಈ ನರ್ಸರಿ ಅವು ಬಿಟ್ಟು ಹೋಗೋದಿಲ್ಲ. ಒಂದು ಸಲ ಒಂದು ಜಾಗದಲ್ಲಿ ಮನೆ ಕಟ್ಟಿದ್ರೆ ಬಿಟ್ಟು ಹೋಗೋದು ಬಹಳ ಅಪರೂಪ. 80 ವರ್ಷದಿಂದ ನಮ್ಮ ಮನೆಯಲ್ಲಿ ಇದೆ. ಅದನ್ನ ನಾನು ಒಂದು ನಾಲ್ಕೈದು ಗೂಡನ್ನು ಅದು ಮಾಡಿಟ್ಟಿದ್ದೀನಿ. ಅದನ್ನ ತುಪ್ಪ ತೆಗೆಯೋದಿಲ್ಲ, ಅದು ಹಾಗೆ ಇರುತ್ತೆ. ಅದು ಪರಾಗಸ್ಪರ್ಶಕ್ಕೋಸ್ಕರನೇ. ಇದು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ. ಮತ್ತೆ ಅದು ಕಚ್ಚಿದ್ರು ಸಹ ಹೆಚ್ಚಿನ ಅದು ಕಚ್ಚದಿಲ್ಲ. ಅವು ಈ ಕೂದ್ಲಿಗೆ ಇಂತಲ್ಲೆಲ್ಲ ಮುತ್ಕೊಂಡ್ಬಿಡ್ತಾವೆ. ಸ್ವಲ್ಪ ಕವರ್ ಎಲ್ಲ ಮಾಡ್ಕೊಬೇಕು, ಪ್ಲಾಸ್ಟಿಕ್ ಕವರ್ ಏನಾದ್ರೂ ತಲೆ ಕೂದ್ಲಿಗೆ ಇದು ಮಾಡ್ಕೊಂಡ್ರೆ, ಹೆಲ್ಮೆಟ್ ಹಾಕೊಂಡ್ರೆ ಅದನ್ನ ಬಹಳ ಸುಲಭವಾಗಿ ಬೇರೆ ಕಡೆ ಸ್ಥಳಾಂತರ ಮಾಡಬಹುದು, ಡಿವೈಡ್ ಮಾಡಬಹುದು. ಹಾಗಾಗಿ ಇದು ಒಂಥರ ಪಾಪದ ಜೇನು, ಮಾಡೋದಿಲ್ಲ, ನಮಗೆ ತುಂಬಾ ಉಪಯೋಗ ಇದೆ. ಈಗ ನೀವು ಹೇಳಿದ್ರಿ ಪರಾಗಸ್ಪರ್ಶಕ್ಕಾಗಿ ಆದ್ರೂ ನಾವು ನುಸುರಿ ಜೇನನ್ನ ಸಾಕ್ಬೇಕಲ್ಲ. ಈಗ ತಮ್ಮ ಗಮನಕ್ಕೆ ಬಂದಿರೋ ಹಾಗೆ ಯಾವ ಬೆಳೆಯ ಪರಾಗಸ್ಪರ್ಶದಿಂದ ತಾವು ಅತಿ ಹೆಚ್ಚಿನ ಒಂದು ಲಾಭಾಂಶವನ್ನು, ಅಂದ್ರೆ ಜೇನು ಇಲ್ದಿದ್ರೆ ಇದಾಗ್ತಿರ್ಲಿಲ್ಲ ಅನ್ನುವಂತಹ ಒಂದು ಅನುಭವವನ್ನ ನೀವು ಗಳಿಸಿದಿರಿ? ಹೌದು. ಈ ಮೇನ್ ಆಗಿ ಈ ಬೆಳೆನಲ್ಲಿ ಯಾಲಕ್ಕಿ ಬೆಳೆಗೆ ಯಾವುದೇ ದುಂಬಿಗಳಾಗ್ಲಿ ಬರೋದು ಬಹಳ ಕಮ್ಮಿ. ಯಾಕೆಂದ್ರೆ ಅದು ಯಾಲಕ್ಕಿ ಬಿಡೋದು ನೆಲದ ಮೇಲೆ. ಈ ಅಷ್ಟು ಕೆಳಮಟ್ಟದಲ್ಲಿ ಬರುವಂತ ಕೀಟ ಅಂದ್ರೆ ನರ್ಸರಿ. ಈ ನರ್ಸರಿ ಜೇನಿನ ಪಾತ್ರ ಬಹಳ ಮುಖ್ಯ. ಹಾಗಾಗಿ ಈ ಜೇನು ಸಾಕಾಣಿಕೆ ಮಾಡಿದ್ರಿಂದ ನಾವು ಸುಮಾರು ಒಂದು ಕ್ವಿಂಟಾಲ್ವರೆಗೂ ಯಾಲಕ್ಕಿ ಬೆಳೀತಾ ಇದ್ವಿ. ನಾವು ತೋಟದಲ್ಲಿ ಹೋದ್ರೆ ಶಬ್ದ ಬರ್ತಾ ಇದೆ ಅಂತ ನೋಡಿದ್ರೆ ಜೇನಿನ ದುಂಬಿ ಶಬ್ದ ಇಲ್ಲಿ ಅಂದ್ರೆ ಅದು ಈ ಯಾಲಕ್ಕಿ ಬುಡದಲ್ಲಿ ಕಾಣಿಸ್ತಾ ಇತ್ತು. ಈ ಜೇನ್ ಇಲ್ಲದೆ ಹೋದ್ರೆ ಯಾಲಕ್ಕಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗಲ್ಲ ಬೆಳೆನು. ಹೌದು. ಅಕಸ್ಮಾತ್ ಬಂದ್ರು ಎಲ್ಲಾರು ಒಂದು 10% ಬೇರೆ ಕೀಟದಿಂದ ಬರಬಹುದು. ಜೇನು ನೀ ನಸರಿ ಪಾತ್ರ ಬಹಳ ಮುಖ್ಯ, ಏಲಕ್ಕಿಗೆ ಬೇಕೇ ಬೇಕು. ಅದರಲ್ಲಿ ನೀವು ಅದನ್ನ ನಿಮ್ಮ ಒಂದು ಅನುಭವದಿಂದ, ನಮ್ಮ ಅನುಭವದಿಂದ ಇದೆ, ಹೌದು ಕಂಡುಕೊಂಡಿರೋ. ಈ ಬೆಳೆಗಂತೂ ಬೇಕೇ ಬೇಕು. ಈಗಿನ ಒಂದು ಬೆಲೆನಲ್ಲಿ, ಏಲಕ್ಕಿ ಇರುವಂತಹ ಬೆಳೆನಲ್ಲಿ ಒಂದು ಕ್ವಿಂಟಾಲ್ ಏಲಕ್ಕಿಗೆ ಎಷ್ಟು ಬೆಲೆ ಆಗ್ಬಹುದು? ಇವತ್ತು 700-800 ರೂಪಾಯಿ ಒಂದು ಕೆಜಿಗೆ ಇದೆ. ಹೌದು, ಅಲ್ಲಿಗೆ ಒಂದು ಕ್ವಿಂಟಾಲಿಗೆ, ಒಂದು ಕ್ವಿಂಟಾಲಿಗೆ ಒಂದು 80,000. ಅಂದ್ರೆ ತಾವು ಒಂದು ವರ್ಷದಲ್ಲಿ 80,000 ರೂಪಾಯಿಗಳಷ್ಟು ಲಾಭವನ್ನ ಈ ಕೀಟಗಳಿಂದ ಪಡೆದಿದ್ದೀರಿ ಅಂತ ನಾವು ತಿಳ್ಕೋಬಹುದಾ? ಅಂದ್ರೆ ಅದು ನಾವು ಬೆಳೆದಿರೋದು ತುಂಬಾ ಹಿಂದೆ, ಅವಾಗ 400 ರೂಪಾಯಿ ಇತ್ತು, ಅವಾಗ 40,000 ರೂಪಾಯಿ ಅಂದಾಜು ಸಿಕ್ಕಿದೆ. ವರ್ಷನೂ ಇದೇ ಲಾಭಾಂಶವನ್ನು ನೀವು ಕಾಣ್ತಾ ಹೋಗಿ? ಹೌದು ಹೌದು, ಕಡಿಮೆ ಹೆಚ್ಚು. ಹೌದು, ಅದು ಈಗ ಏಲಕ್ಕಿ ರೈತರು ಬೆಳೆದ ಪ್ರಮಾಣ ಕಮ್ಮಿ ಮಾಡಿದ್ದಾರೆ. ಕಾರಣ ಏನಂದ್ರೆ, ಕೆಜಿ ಏಲಕ್ಕಿನ ಬಿಡಿಸ್ಬಿಟ್ಟು ನಾವು ಅದನ್ನ ಒಣಗಿಸಿ ಇದು ಮಾಡಬೇಕಾದ್ರೆ ಮಿನಿಮಮ್ 4 ಕಾಳು ಬೇಕು. 250 ರೂಪಾಯಿ ಒಂದು ಲೇಬರ್ ಚಾರ್ಜ್ ಒಬ್ರದ್ದು ಇದು ಕಟ್ಟಿದ್ರು, 4 ಕಾಳಿಗೆ 1,000 ರೂಪಾಯಿ ಆಗತ್ತೆ. ಈಗ ಏಲಕ್ಕಿ ಬೆಲೆ ನಾನು ಹೇಳಿದಾಗ 700-800 ರೂಪಾಯಿ ಇದೆ. ಒಬ್ಬ ರೈತರಿ ಕೈಯಿಂದ 200 ರೂಪಾಯಿ ಒಂದು ಕೆಜಿ ಏಲಕ್ಕಿ ಬೆಳೆದ್ರೆ ಕೈಯಿಂದ ಹೋಗತ್ತೆ. ಅಂದ್ರೆ ಮುಖ್ಯವಾಗಿ ಇದರಲ್ಲಿ ನಮಗೆ ಲಾಭ ಬರಲಾರದೆ ಇರೋದಕ್ಕೆ ಕೃಷಿ ಕಾರ್ಮಿಕರ ಸಮಸ್ಯೆ. ಈ ಜೇನಿನ ಕೊಡುಗೆ ಇದಕ್ಕೆ ಬಹಳ ಅಪಾರ. ನೀವು ಏಲಕ್ಕಿ ಬೆಳಿಬೇಕಾದ್ರೆ ಫಸ್ಟ್ ಜೇನು ಸಾಕಾಣಿಕೆ ಮಾಡಿಕೊಂಡು ಏಲಕ್ಕಿ ಬೆಳೆಯಿರಿ, ಅವಾಗ ಲಾಭ ಆಗಬಹುದು. ಈ ನಾನು ಈ ಕೂಲಿ ಕಾರ್ಯಕ್ರಮದ ಸಮಸ್ಯೆ ಹೇಳಿರೋದು ಇದು ಏಲಕ್ಕಿಗೆ ಮಾತ್ರ ಅಲ್ಲ, ಎಲ್ಲಾ ಬೆಳೆಗಳಿಗೂ ಅನ್ವಯವಾಗುತ್ತದೆ. ಆದ್ರೆ ಜೇನು ಸಾಕಾಣಿಕೆಯಲ್ಲಿ ನಮ್ಗೆ ಏನು ಇದೊಂದು ಸಮಸ್ಯೆ ಹೇಳಿದ್ರಿ ತಾವು, ಕೃಷಿ ಕಾರ್ಮಿಕರ ಸಮಸ್ಯೆ, ಅದು ಅಷ್ಟು ಕಾಡೋದಿಲ್ಲ. ಇಲ್ಲ, ಜೇನು ಸಾಕಾಣಿಕೆ ಯಾಕೆ ಇದನ್ನ ನಾವು ಒಂದು ರೈತರು ಒಂದು ಇದ್ರ ಜೊತೆಗೊಂದು ಬೆಳ್ಕೊಂಡ್ರೆ ಲಾಭದಾಯಕ ಅಂತ ಹೇಳ್ಬೋದು. ಇದು ಒಬ್ಬ ಮನುಷ್ಯ ಒಂದು 100 ಪೆಟ್ಟಿಗೆ ಬೇಕಾದ್ರೆ ಆರಾಮಾಗಿ ಬೆಳಿಬಹುದು. ಆಮೇಲೆ ದಿನ ಅದನ್ನ ನೋಡುವಂತ ಕೆಲಸ ಏನೂ ಇರುವುದಿಲ್ಲ ಜೇನಲ್ಲಿ. ಬೇರೆ ಯಾವ್ದಾದ್ರು ಕ್ರಿಮಿ ಕೀಟ ಅದನ್ನ ಅಟ್ಯಾಕ್ ಮಾಡಕ್ಕೆ ಬರ್ತದ ಅಂತ ನೋಡೋದೊಂದು ಬಿಟ್ರೆ ಮತ್ತೆ ಬೇರೆ ಯಾವುದೂ ಇಲ್ಲ. ವಾರದಲ್ಲಿ ಒಂದು ಗಂಟೆ ಬಿಡುವು ಮಾಡಿಕೊಂಡು ಪೆಟ್ಟಿಗೆನೆಲ್ಲ ಒಂದ್ಸಲ ನೋಡಿದ್ರೆ ರೈತರ ಜವಾಬ್ದಾರಿ ಮುಗೀತು, ಮತ್ತೆ ಅವ್ರ ಪಾಡಿಗೆ ಅವು ಕೆಲಸ ಮಾಡ್ತಾ ಇರ್ತವೆ. ಅದರಲ್ಲಿ ಏನೆಲ್ಲ ಆಗ್ಬೇಕು ಅದು ಆಗ್ತಾ ಇರುತ್ತೆ. ಅದರಲ್ಲಿ ಈಗ ತಾವು ಹೇಳಿದ್ರಿ ಪೆಟ್ಟಿಗೆಯನ್ನ ವಾರಕ್ಕೊಮ್ಮೆ ಅದಕ್ಕೆ ಇನ್ನೇನಾದ್ರೂ ದಾಳಿ ಆಗಿದೆಯಾ ಅಂತ ನೋಡಿ ಅನ್ನೋ ಪದ ಉಪಯೋಗಿಸ್ತಾರೆ. ಹೌದು, ಇನ್ನೇನ್ ದಾಳಿ ಮಾಡ್ತದೆ ಅದ್ರ ಮೇಲೆ? ಈ ಮಳೆಗಾಲದಲ್ಲಿ ಅದಕ್ಕೆ ಕಡಿಗಳು ಅಂತ ಹೇಳ್ತೀವಿ, ಈ ಹೆಜ್ಜೇನಿಗಿಂತ ತುಂಬಾ ಗಾತ್ರದಲ್ಲಿ ದೊಡ್ಡದಿರುತ್ತೆ, ಅದು ಬಂದು ಅದನ್ನ ತಿಂತವೆ, ಬಹಳವಾಗಿ ಕಾಡುತ್ತೆ ಅದು ಒಂದು. ಆಮೇಲೆ ಈ ಓತಿಕೇತ ಅಂತ ಹೇಳ್ತೀವಿ, ಬೇಲಿನಲ್ಲೆಲ್ಲ ಇರ್ತವೆ. ಹೌದು, ಅದು ಗೇಟಲ್ಲೇ ಬಂದು ಕೂತ್ಕೊಂಡು ಹೊರಗಡೆ ಬರ್ತಿದ್ದ ಹಾಗೆ ತಿನ್ನತ್ತೆ ಎರಡು. ಆಮೇಲೆ ಇತ್ತೀಚೆಗೆ ಅದು ಜೇನು ಮಕ್ಕರೆ ಅಂತ ತುಂಬಾ ಹಿಂದಿಂದ ಇರುದು, ಈ ಗಿಳಿ ಆಕಾರದಲ್ಲಿ ಇರುತ್ತೆ ಒಂದು ಪಕ್ಷಿ ಹಸ್ರು, ಅದು ಜೇನು ಇದ್ದಾಗ ಅದರದ್ದೇ ಒಂದು ಸ್ವರದಲ್ಲಿ ಕೂಗುತ್ತೆ, ಕೂಗ್ತಾ ಇದ್ದಾಗೆ ಪ್ರತಿಯೊಬ್ಬರು ರೈತರಿಗೆ ಗೊತ್ತಾಗುತ್ತೆ ಇದು ಜೇನುಳ ತಿನ್ನಕ್ಕೆ. ಅದು ಬಂದ್ರೆ ಮಾತ್ರವ ಒಂದು ವಾರದಲ್ಲಿ ಒಂದು ಪೆಟ್ಟಿಗೆನೆ ಖಾಲಿ ಮಾಡುವಷ್ಟು ತಿಂದುಬಿಡುತ್ತೆ. ಅದು ಬಂದಾಗ ನಾವೇನಪ್ಪ ಅಂದ್ರೆ ಸ್ವಲ್ಪ ಇದು ಮಾಡಿಸ್ಬೇಕು, ಇಲ್ಲ ಹೊರಗಡೆ ಒಂದು ನಟ್ಟು ಪ್ರೊಟೆಕ್ಷನ್ ಗೆ ದಡ್ಡ ದಡ್ಡಿ ಕಂಡಿ ಇರುವಂತ ಒಂದು ನಟ್ಟನ್ನು ಉಪಯೋಗಿಸಿದ್ರೆ ಜೇನೊಳಗೆ ಯಾವ್ದು ಸಮಸ್ಯೆ ಆಗುದಿಲ್ಲ, ಅದು ಜೇನು ಮಕ್ಕರೆ ತಿನ್ನೋದನ್ನ ನಾವು ತಪ್ಪಿಸಬಹುದು. ಅಂದ್ರೆ ಒಟ್ಟಲ್ಲಿ ಈ ಎಲ್ಲಾ ವಿಷಯಗಳ ಕುರಿತು ನಾವು ಜಾಗೃತಿಯಿಂದ ಇರಬೇಕು. ಜೇನನ್ನೇ ತಿಂದು ಬದುಕುವಂತಹ ಇತರ ಪ್ರಾಣಿಗಳಿಂದ ಜೇನುಗಳನ್ನು ಸ್ವಲ್ಪ ರಕ್ಷಣೆ ಮಾಡಬೇಕಷ್ಟೇ. ಅವು ಸಾಕಷ್ಟು ದಿನಗಳಿಂದ ಒಂದೇ ಕಡೆ ನಾವು ಇಟ್ಟು ನೋಡ್ಕೊಳ್ಬೇಕಾಗಿರೋದ್ರಿಂದ ಅಲ್ಲಿಗೆ ಅದನ್ನ ತಿನ್ನುವಂತ ಪ್ರಾಣಿಗಳು ಬರೋ ಸಹಜ, ಅದನ್ನ ನೋಡ್ಕೊಬೇಕು. ಅದು ಬಿಟ್ಟು ಬೇರೆ ಕಾಯಿಲೆ ಏನಾದ್ರು ಬರ್ತದ ಜೇನಿಗೆ? ಜೇನಿಗೆ ಕಾಯಿಲೆ ಬೇರೆ ದೇಶದಲ್ಲೆಲ್ಲ ಈ ವೈರಸ್ ಇದು ಬಂದ್ಬಿಟ್ಟು ನಾಶವಾಗಿತ್ತಂತೆ. ನಮಗೆ ಗೊತ್ತಿದ್ದಾಗೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಈ ಜೇನಿಗೆ ಯಾವುದೇ ರೋಗ ಬಂದು ಸತ್ತಿರೋ ಉದಾಹರಣೆ ಬಹಳ ಕಮ್ಮಿ. ಆಮೇಲೆ ಮತ್ತೊಂದು ಎಲ್ಲಾ ರೈತರು ಗಮನಿಸಬೇಕಾದ ವಿಚಾರ ಅಂದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಗಂಡೋಳದ ಸಂತತಿ ಜಾಸ್ತಿ ಆಗತ್ತೆ. ಗಂಡೋಳದ ಸಂತತಿ ಜಾಸ್ತಿ ಆದ ತಕ್ಷಣ ಈ ಗೇಟ್ ಅನ್ನ ನಾವು ಉಪಯೋಗಿಸ್ತೀವಿ, ರಾಣಿ ಜೇನು ಹೊರಗಡೆ ಹೋಗಬಾರದು ಅಂತ ಹೇಳಿ ಗೇಟ್ ಹಾಕಿಬಿಡ್ತೀವಿ. ಗೇಟ್ ಹಾಕಿದ ತಕ್ಷಣ ಏನಾಗುತ್ತೆ ಅಂದ್ರೆ ಆ ಗಂಡುಹುಳನ ಹೊರಗಡೆ ಹೋಗೋಕಾಗೋದಿಲ್ಲ. ಅವು ಈ ಸೆಕೆ ಒಂದು ದಿನದಲ್ಲಿ ಒಂದು ಜೇನು 2-3 ಸಲ ಜೇನು ಹೊರಗಡೆ ಎಲ್ಲಾ ಹುಳುಗಳು ಹೊರಗಡೆ ಬಂದು ಒಂದು 5 ನಿಮಿಷ ಕಾಲನ್ನೆಲ್ಲ ಇದು ಮಾಡಿಸುವ ರೆಕ್ಕೆ ಎಲ್ಲ ಬಡಿದು ಹೊರಗಡೆ ಹೋಗಿ ಒಳಗಡೆ ಬರ್ತವೆ. ಆ ಪ್ರಕ್ರಿಯೆಗೆ ಅಡ್ಡ ಆಗುತ್ತೆ. ಅವಾಗ ಜೇನು ಗಂಡುಹುಳ ಈ ಗೇಟಲ್ಲಿ ಬಂದು ಕೂತಾಗ ಒಳಗಡೆ ಇರುವ ಎಲ್ಲಾ ಹುಳುಗಳು ಉಸಿರು ಕಟ್ಟಿ ಒಂದು 5-10 ನಿಮಿಷದೊಳಗೆ ಫುಲ್ ಸತ್ತು ಹೋಗ್ತವೆ. ಇದು ಸುಮಾರು ಅನುಭವ ಆಗಿ ನಮ್ಮನೆಯಲ್ಲಿ 3-4 ಪೆಟ್ಟಿಗೆ ಫುಲ್ಲು ಕಳ್ಕೊಂಡ್ಬಿಟ್ಟಿದೀವಿ. ಪರಿಹಾರ ಅಂದ್ರೆ ಈ ಆ ಟೈಮಲ್ಲಿ ಜೇನು ಅವು ಈ ಮನೆ ಬಿಡಬೇಕು ಅಂತ ಡಿಸೈಡ್ ಮಾಡಿದರೆ ಮನುಷ್ಯ ಇದ್ದ ಹಾಗೆ ಅವು ಬಿಟ್ಟೇ ಬಿಡ್ತಾವೆ. ನಾವು ಆ ಜೇನು ಗೇಟ್ ಹಾಕುವ ಪದ್ಧತಿನ ನಾನು ಮನೆಯಲ್ಲಿ ಎಲ್ಲಾ ಗೇಟ್ ಅನ್ನ ತಗೊಂಡೋಗಿ ಪೆಟ್ಟಿಗೆನಲ್ಲಿ ಇಟ್ಟಿದ್ದೀನಿ. ನಾನು ಅದನ್ನು ಉಪಯೋಗಿಸೋದೇ ಇಲ್ಲ. ಜೇನಿಗೆ ಏನೇನು ಸೌಲಭ್ಯ ಬೇಕು ನಾವು ಅದನ್ನು ಒದಗಿಸಿದ್ರೆ, ಮನೆಗೆ ಏನೇನು ಸೌಲಭ್ಯ ಬೇಕು ಅಂತ ಇದ್ರೆ ಯಾವ ರೈತರು ಮನೆ ಬಿಟ್ಟು ಹೋಗೋದಿಲ್ಲ. ಅದೇ ರೀತಿ ಜೇನು ಅವಕ್ಕೆ ಏನು ಸೌಲಭ್ಯ ಬೇಕು ಅಂತ ಒದಗಿಸಿದ್ರೆ ಅವು ಬಿಟ್ಟು ಹೋಗೋದೇ ಇಲ್ಲ. ಏನ್ ಸೌಲಭ್ಯ ನೀವು ಒದಗಿಸ್ಬೇಕು ಅಂತ ಕೇಳ್ಬೋದು. ಜೇನು ಈ ಮಳೆಗಾಲ ಕಳಿತಿದ್ದ ಹಾಗೆ ಅದರಲ್ಲಿ ಕೆಳಗಡೆ ಬೇರೆ ಮೊಟ್ಟೆ ಅಕ್ಕಿಯಲ್ಲಿ ಹುಳ ಇರುವಂತದ್ದು ಹುಳ ಕೆಳಗಡೆ ಭಾಗದಲ್ಲಿ ಇರುತ್ತೆ. ಈ ಥಂಡಿ ಅಂಶಕ್ಕೆ ಮರದ ಪೆಟ್ಟಿಗೆಗಳಲ್ಲಿ ಇರುತ್ತವೆ, ಅದನ್ನೊಂದ್ಸಲ ಕ್ಲೀನ್ ಮಾಡಬೇಕು. ಹಳೆ ಅಲ್ಲೇ ಇರುತ್ತವೆ, ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಹಳೆ ಅಲ್ಲೇ ಕೂತಿರ್ತವೆ. ಯಾಕೆ ಸೈಡ್ ಇಂದ ಹಳೆ ಅಲ್ಲ ಅಂತ ಹೇಳಿದ್ರಿಂದ ಅದಕ್ಕೆ ಆ ಸೈಡ್ ಅಲ್ಲಿ ಕೂಡು ಪ್ರಮಾಣ ಕಮ್ಮಿ ಆಗಿ ಉಷ್ಣಾಂಶ ಕಮ್ಮಿ ಆಗಿ ಹಳೆ ಹಾಳಾಗಿರುತ್ತೆ, ಅದನ್ನ ತೆಗೆದು ಹಾಕಬೇಕು. ಅದಕ್ಕೆ ಅಗತ್ಯ ಇರುವಂತದ್ದು ನೀರು ಎಲ್ಲ ಹತ್ರ ಸಾಧಾರಣ ಮಲೆನಾಡಿನಲ್ಲಿ ಅಥವಾ ಬೇರೆ ಕಡೆ ನೀರು ಕುಡಿಲಿಕ್ಕೆ ಎಲ್ಲರೂ ಕೆರೆ ಇರ್ತದೆ, ಅಲ್ಲಿ ಹೋಗಿ ತಗೊಂಡ್ಬರ್ತವೆ. ಬೇಕು ಅಂತ ಆದ್ರೆ ಎಲ್ಲರೂ ಒಂದು 10-20 ಪೆಟ್ಟಿಗೆಗೊಂದು ನೀರು ಸಿಗುವಂತದ್ದು ಒಂದು ಎಲ್ಲರೂ ಒಂದು ಪ್ಲೇಟ್ ಅಲ್ಲಿ ಇಟ್ಟರೆ ತಗೊಂಡು ಹೋಗ್ತವೆ. ಅವಕ್ಕೂ ನೀರಿನ ಅಗತ್ಯ ಇದೆ, ಬಹಳ ಕಮ್ಮಿ ಪ್ರಮಾಣದಲ್ಲಿ ಅಗತ್ಯ ಇದೆ ನೀರು. ಬೇರೆ ಈ ಪ್ರಾಣಿಗಳಿಂದ ರಕ್ಷಣೆ ಮಾಡಿದ್ರೆ ಅವು ಖಂಡಿತ ಬಿಟ್ಟು ಹೋಗೋದೇ ಇಲ್ಲ ಒಂದು ಜೇನು. ಈಗ ತಾವು ಹೇಳಿದ್ರಿ ಅದಕ್ಕೆ ಯಾವುದೇ ರೀತಿಯಿಂದ ಕಾಯಿಲೆ ಏನಂತ ಹೆಚ್ಚಿಗೆ ಬರೋದಿಲ್ಲ, ಯಾಕಂದ್ರೆ ಉಳಿದಂತೆ ನಾವು ಕೇಳಿದೀವಿ ಬೇರೆ ಕಡೆ ಬರೋದು, ನಮ್ಮಲ್ಲಂತೂ ಬಂದಿಲ್ಲ. ಬಹುಶಃ ನೀವು ಸ್ಥಳೀಯವಾದ ಒಂದು ಪ್ರಭೇದದ ಜೇನನ್ನೇ ಉಪಯೋಗಿಸಿರೋದ್ರಿಂದ ಅದಕ್ಕೆ ಕಾಯಿಲೆ ಬರ್ತಿಲ್ವಾ ಅಂತ. ಹೌದು, ಇದ್ರು ಇರಬಹುದು ಅಲ್ವಾ. ಹೌದು, ಈಗ ಬೇರೆ ಬೇರೆ ಪ್ರಭೇದದ ಜೇನುಗಳು ಸಿಗುತ್ತಾ ಸಾಕಾಣಿಕೆಗೆ? ಈಗ ಬೇರೆ ದೇಶದಿಂದ ಜೇನು ಸಾಕಾಣಿಕೆ ಕೇಂದ್ರದಿಂದ ತಂದು ಕೊಡ್ತಾ ಇದ್ದಾರೆ. ಅದು ಗಾತ್ರದಲ್ಲೂ ತುಂಬಾ ದೊಡ್ಡದಿರುತ್ತೆ. ಆಮೇಲೆ ಈ ಜೇನು ತುಪ್ಪ ಇದ್ರ 2 ಪಟ್ಟು ಜಾಸ್ತಿ ಮಾಡ್ತಾವೆ ಅಂತ ಜೇನು ಇಲಾಖೆಯವರು ಹೇಳ್ತಾ ಇದ್ದಾರೆ. ಆದ್ರೆ ಅವರು ಕೊಟ್ಟಿರೋದು ಸಾಧಾರಣ ತುಂಬಾ ಕಡೆ ಅದೆಲ್ಲ ಫೇಲ್ಯೂರ್ ಆಗಿ ಸತ್ತು ಹೋಗಿದೆ. ಹಾಗಾಗಿ ಮಲೆನಾಡು ವಿಭಾಗದಲ್ಲಿ ಈಗ ಅದು ಕಾಣ್ತಾ ಇಲ್ಲ. ಹಾಗಾಗಿ ಈಗ ನಿಮ್ಮ ಅನುಭವಕ್ಕೆ ಬಂದಿರೋ ರೀತಿಯಲ್ಲಿ ಬೇರೆ ಬೇರೆ ಪ್ರಭೇದದ ಜೇನುಗಳಿದ್ರು ಸಹ ಅವಕ್ಕೆ ಕಾಯಿಲೆ ಜಾಸ್ತಿ. ಹಾಗಾಗಿ ನಿಮ್ಮ ಒಂದು ಏನು ಸ್ಥಳೀಯ ಪ್ರಭೇದದ ಜೇನಿದೆ ಅದನ್ನೇ ನಾವು ಸಾಕ್ತಾ ಇದೀವಿ, ನಮ್ಗೇನಂತ ಕಾಯಿಲೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರಿ. ಈಗ ಸ್ಥಳೀಯ ಪ್ರಭೇದದ ಜೇನು ಇದನ್ನ ನಾವು ಹೆಚ್ಚಿಗೆ ಮಾಡ್ಕೊಳ್ಳೋದು, 1 ಪೆಟ್ಟಿಗೆ ಇದ್ದಿದ್ದನ್ನ 4 ಪೆಟ್ಟಿಗೆ ಮಾಡ್ಕೊಳ್ಳೋದು, ಇದೆಲ್ಲ ಹೇಗೆ ತಾವ್ ಹೇಗ್ ಮಾಡ್ತಾ ಇದೀರಿ ಇದನ್ನ? ಇದು ಸಾಧಾರಣವಾಗಿ ಎಲ್ಲ ರೈತರು ಕಾಡಿಂದ ತಗೊಂಡ್ಬರ್ತಾ ಇದ್ದು ಈಗಲೂ ಇದು ನಾನು ಹೇಳ್ದಾಗೆ ಕಾಡಿನ ಜೇನು ಕಮ್ಮಿ ಆಗಿದೆ. ಆಮೇಲೆ ಹಿಂದಿಂದ ಮಾಡಿದ್ದು ಒಂದು ಈ ಜೇನು ಸಾಕಾಣಿಕೆ ಒಂದು ಮೆಥಡ್ ಅಂದ್ರೆ ಮಾರ್ಚ್ ಏಪ್ರಿಲ್ನಲ್ಲಿ ತಿಂಗಳಲ್ಲಿ ಒಳಗಡೆ ಸಂಖ್ಯೆ ಜಾಸ್ತಿ ಆಗಿ ಸ್ಟ್ರೆಂತ್ ಜಾಸ್ತಿ ಆಗಿ 2 ರಾಣಿ ಮತ್ತು 2 ಅಥವಾ 3 ರಾಣಿ ಸೆಲ್ ಅನ್ನ ಇದ್ದು ಅಂತ ರಾಣಿನೇ ಮೊಟ್ಟೆ ಇಟ್ಬಿಟ್ಟು ಡಿವೈಡ್ ಆಗಿ ಹೊರಗಡೆ ಒಂದು ರಾಣಿ ಜೊತೆಗೆ ಒಂದ್ ಸ್ವಲ್ಪ ಹುಳು ಡಿವೈಡ್ ಆಗ್ತಾ ಇದ್ದು. ಆ ಟೈಮಲ್ಲಿ ರೈತರು ಅದನ್ನ ಗಮನಿಸಿ ರಾಣಿ ಮೊಟ್ಟೆ ಇರುವಂತ ಹಲ್ಲೆನ ತೆಗೆದು ಬಿಟ್ಟು ಹಾಕಿ ಮತ್ತೊಂದ್ ಸ್ವಲ್ಪ ಅದ್ರ ಜೊತೆಗೆ ಹುಳ ಹಾಕಿದ್ರೆ ಅದು ಸಕ್ಸಸ್ ಆಗ್ತಿತ್ತು. ಆದ್ರೆ ಆ ಸಕ್ಸಸಿವ್ ರೇಟ್ ಬಹಳ ಕಮ್ಮಿ. ಕಾರಣ ಏನು ಅಂದ್ರೆ ಆ ಟೈಮಲ್ಲಿ ಗಂಡು ಹುಳ ಜಾಸ್ತಿ ಇರುತ್ತಲ್ಲ, ಆ ಕಾರಣದಿಂದ ಇದ್ರೂ ಇರಬಹುದು ಅಂತ ಕಾಣಿಸುತ್ತೆ. ಈಗ ನಾನು ಹೊಸದಾಗಿ ಒಂದು ಈ ಡಿವೈಡ್ ಮಾಡುವಂತ ಮೆಥಡ್ ಕಂಡು ಹಿಡಿದಿರೋದು ಏನು ಅಂದ್ರೆ ಈ ಮಳೆಗಾಲ ಕಳಿತಿದ್ದ ಹಾಗೆ ಅಕ್ಟೋಬರ್ ನವೆಂಬರ್ ಮೊದಲ ವಾರದಲ್ಲಿ ಅಕ್ಟೋಬರ್ ಲಾಸ್ಟ್ ಅಲ್ಲಿ ಬೇಸಿಗೆನಲ್ಲಿ ಅವು ಎಷ್ಟು ಸ್ಟ್ರೆಂತ್ ಇದ್ರು ಪ್ರತಿಯೊಂದು ಜೇನು ಈ ನವೆಂಬರ್ ಅಕ್ಟೋಬರ್ ಮಳೆಗಾಲದ ಟೈಮಲ್ಲಿ ಒಂದು 7-8 ಹುಟ್ಟು ಅಥವಾ ಹಲ್ಲೆ ಉಳ್ಕೊಂಡಿರುತ್ತೆ. ಅದರಲ್ಲಿ ಒಂದು ಕೊನೆ ಪಕ್ಷ ಒಂದು 3 ಹಲ್ಲೆ ಹೆಣ್ಣು ಮೊಟ್ಟೆ ಇರುವಂತ ಹಲ್ಲೆನ ಒಂದು ಪೆಟ್ಟಿಗೆಗೆ ಹಾಕಬೇಕು. ಹಾಕಿಬಿಟ್ಟು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಹುಳ ಹಾಕಬೇಕು. ಹಾಕಿಬಿಟ್ಟು ಈ ಪ್ರಕ್ರಿಯೆ ಒಂದು ಸಂಜೆ ಒಂದು 5-5.5 ಕತ್ಲೆ ಆಗುವಷ್ಟೊತ್ತಿಗೆ ಮಾಡಬೇಕು. ಈ ಮನೆಯಿಂದ ಸ್ವಲ್ಪ ದೂರದಲ್ಲಿ ಈ ಹುಳ ಪೆಟ್ಟಿಗೆನ ತಗೊಂಡೋಗಿ ಇಡಬೇಕು. ಈ ರಾಣಿ ಜೇನು ನೀವು ಇದ್ದ ಪೆಟ್ಟಿಗೆ ಇದ್ರಲ್ಲಾರು ಇರಲಿ ಅಥವಾ ಹೊಸ ಪೆಟ್ಟಿಗೆಗೆ ಶಿಫ್ಟ್ ಮಾಡಿದ್ರೆ ಅದರಲ್ಲಾರು ಇರಲಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದ್ದಿಲ್ಲ. ಯಾವ ಪೆಟ್ಟಿಗೆನಲ್ಲಿ ರಾಣಿ ಇರುವುದಿಲ್ಲ ಅಲ್ಲಿ ಮಾರನೇ ದಿನ ಬೆಳಗ್ಗೆಯಿಂದನೆಯ ರಾಣಿ ಸೆಲ್ ಅನ್ನ ಡೆವಲಪ್ ಮಾಡಿ ರಾಣಿ ಮಾಡಿ ಮತ್ತೊಂದು ಜೇನಾಗಿ ಪರಿವರ್ತನೆ ಹೊಂದುತ್ತೆ. ಆದ್ರೆ ಇದರಲ್ಲಿ ಕೆಲವು ಒಂದು ಕ್ರಮವನ್ನು ಅನುಸರಿಸಬೇಕಾಗತ್ತೆ. ಅದೇನಪ್ಪಾ ಅಂದ್ರೆ ಈ ಹೊಸ ಪೆಟ್ಟಿಗೆನ ನಾವು ಈ ಹಳೆ ಪೆಟ್ಟಿಗೆಯ ಜಾಗದಲ್ಲಿ ಇಡಬೇಕು, ನಾವು ಮುಂಚೆ ಇಟ್ಟಿರ್ತೀವಲ್ಲ ಅಲ್ಲಿ ಇಡಬೇಕು. ಕಾರಣ ಏನು ಕೇಳ್ಬೋದು, ಈ ಈ ಹಳೆ ಹುಳ, ಈ ಅನುಭವ ಕೆಲಸ ಮಾಡಿ ಅನುಭವ ಇರುವಂತ ಹುಳ ಹೊರಗಡೆ ಕೆಲಸಕ್ಕೆ ಹೋಗಿರ್ತವೆ, ನೀವು ಈ ಹೊಸ ಪೆಟ್ಟಿಗೆನಲ್ಲಿ ಇಟ್ಟಾಗ ಆ ಹೊಸ ಹಳೆ ಹುಳುಗಳು ಈ ಪೆಟ್ಟಿಗೆಗೂ ಒಂದ್ ಸ್ವಲ್ಪ ಬರುತ್ತೆ ಹೊಸ ಪೆಟ್ಟಿಗೆಗೆ. ಈ ಆಲ್ರೆಡಿ ನೀವು ಒಂದ್ಸಲ ಶಿಫ್ಟ್ ಮಾಡಿಟ್ಟಿರ್ತಾರಲ್ಲ ಅದಕ್ಕೆ ಈ ಹೊಸ ಪೆಟ್ಟಿಗೆಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹುಳ ಹಾಕೊಂಡು ಹೋಗ್ಬೇಕು. ಈ ಹಳೆ ಪೆಟ್ಟಿಗೆಗೆ ಕೆಲಸಕ್ಕೆ ಹೋಗಿದ್ದು ಹುಳ ಬರುತ್ತೆ, ಅವಾಗ ಸ್ಟ್ರೆಂತ್ ಸ್ವಲ್ಪ ಎರಡರಲ್ಲೂ ಈಕ್ವಲ್ ಆಗುತ್ತೆ. ಮನೆಯಿಂದ ಒಂದು 100 ಸಾಧ್ಯವಾದ್ರೆ ಎರಡು ಕಡೆ ಜಮೀನಿದ್ದು ರೈತರಿಗೆ ಜಾಗ ಸಮಸ್ಯೆ ಏನು ಕಂಡು ಬರುವುದಿಲ್ಲ. ಒಂದು 100 ಮೀಟರ್ ದೂರದಲ್ಲಿ ಇಟ್ಟುಬಿಟ್ರೆ ಬಹಳ ಒಳ್ಳೇದು, ಯಾಕೆಂದ್ರೆ ಆ ಹುಳುಗಳು ಮೊದಲನೇ ಜಾಗಕ್ಕೆ ಬರೋದು ಕಮ್ಮಿ ಆಗತ್ತೆ. ಸ್ಥಳಾವಕಾಶ ಕಮ್ಮಿ ಇರೋರು ಒಂದು 100 ಅಡಿ ದೂರದಲ್ಲಿ ಇಡಬಹುದು. ಆದ್ರೆ ಆ ಪೆಟ್ಟಿಗೆ ಎರಡು ಡೈರೆಕ್ಷನ್, ಮನೆ ಪೆಟ್ಟಿಗೆ ಮುಖದ ದ್ವಾರದ ಡೈರೆಕ್ಷನ್ ಬೇರೆ ಬೇರೆ ದಿಕ್ಕಿನಲ್ಲಿ ಇಟ್ಟರೆ ಹುಳ ಮೊದಲೇ ಇದಕ್ಕೆ ಬರೋದು ಕಮ್ಮಿ ಆಗತ್ತೆ. ಕೆಲವೇ ದಿನದಲ್ಲಿ ಅದರ ಆಯಾ ಹುಳುಗಳು ಅದರದೇ ಪೆಟ್ಟಿಗೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಅವಾಗ ಏನಾಗುತ್ತೆ ಅಂದ್ರೆ ಒಂದು ಪೆಟ್ಟಿಗೆನಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗತ್ತೆ, ಒಂದರಲ್ಲಿ ಕಮ್ಮಿ ಆಗತ್ತೆ, ಅದು ನಾಶ ಆಗಿ ಹೋಗಬಾರದು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡೋದು. ಸರಿ ಸರ್, ಈಗ ತಮ್ಮ ಒಂದು ಜಮೀನಲ್ಲೆಲ್ಲ ಏನ್ ಪೆಟ್ಟಿಗೆಗಳು ಇಟ್ಕೊಂಡಿದ್ದೀರಿ, ಅದನ್ನ ತಾವು ಒಬ್ಬರೇ ನೋಡ್ಕೋತಿರೋ ಅಥವಾ ತಮ್ಮ ಅಣ್ಣ ತಮ್ಮದಿಕರೆಲ್ಲ ಇದಾರಲ್ಲ ಎಲ್ಲರೂ ನೋಡ್ಕೋತಿದ್ದೀರೋ? ಇಲ್ಲ, ಎಲ್ಲರೂ ನೋಡ್ಕೊಂತ ಇದ್ದೀವಿ. ಎಲ್ರಿಗೂ ಎಲ್ಲಾ ಕ್ರಮಗಳು ಗೊತ್ತಿದೆ, ಯಾರು ಅದ್ರ ಬಗ್ಗೆ ಏನು ಕಡಿತದೆ ಅಂತಾರ ಆತರದ್ದೇನು ಕಡಿಯೋ ಭಯ ಇದೆ. ಹಿಂದೆ ಯಾವ್ದು ಇದಕ್ಕೆ ಸಾಧನಗಳಿರಲಿಲ್ಲ, ಈಗ ಕೈಗೆ ಗ್ಲೌಸ್ ಹಾಕೊಬಹುದು. ಆಮೇಲೆ ಪ್ರೊಟೆಕ್ಷನ್ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಇದ್ ಮಾಡೋದು, ಎಲ್ಲಾ ರೈತರು ಇದ್ ಮಾಡೋದು ಬಹಳ ಒಳ್ಳೆ ಕ್ರಮ. ಮುಖಕ್ಕೆ ರಕ್ಷಣೆ, ರಕ್ಷಣೆ ಹೆಲ್ಮೆಟ್, ಅದ್ರ ಮೇಲ್ಗಡೆಗೆ ಜಾಲರಿ, ಅದ್ರ ಕಡೆಯಿಂದ ಅದ್ ಬಂದು ಮುಖಕ್ಕೆ ಕಚ್ಚುತ್ತದೆ, ಸಂಭವ ಅದೆಲ್ಲ ಕಡಿಮೆ ಆಗ್ತದೆ. ಸರಿ, ಆದ್ರೆ ಒಂದೊಮ್ಮೆ ಇದು ಕಡಿದ್ರು ಸಹ ಅದೇನು ಅಂತ ನಮ್ಗೆ ಅಂದ್ರೆ ಸಾಕಷ್ಟು ರೈತರುಗಳಿಗೆ ಜೇನಿನ ಸಾವಾಸದಲ್ಲೇ ಇರೋದ್ರಿಂದ ಅದೇನು ಅಂತ ಅದೊಂದು ಹೆಚ್ಚಿಗೆ ನೋವೆಲ್ಲ ಉಂಟು ಮಾಡೋಲ್ಲ ಅಂತ ಕೇಳಿದೀನಿ. ನಾವು ಫಸ್ಟ್ ಕಚ್ಚಿದ ತಕ್ಷಣ ನೋವು ಆಗತ್ತೆ ಎಲ್ಲರಿಗ, ಅದಷ್ಟೇ ನೋವು ಆಗತ್ತೆ. ಆದ್ರೆ ಪದೇ ಪದೇ ಕಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಊತ ಬರೋದು ನಮಗೆಲ್ಲ ಊತ ಬರುವುದೇ ಇಲ್ಲ, ಯಾಕೆ ಅಂದ್ರೆ ಇದು ಆಮೇಲೆ ಇತ್ತೀಚಿನ ಕೆಲವೊಂದು ಆರ್ಟಿಕಲ್ ಅಲ್ಲಿ ನಾನು ಓದಿರೋದು ಆ ಜೇನು ಕಚ್ಚುವಂತ ವಿಷ ಇದೆಯಲ್ಲ ಈ ಕ್ಯಾನ್ಸರ್ಗೂ ಅದು ಒಂದು ಇದಾಗತ್ತೆ. ಈ ಕಸ್ಕೊಂಡವರಿಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಬಹಳ ಕಮ್ಮಿ. ಒಂದೊಂದ್ ಕಡೆಗೆ ಅದು ಕ್ಯಾನ್ಸರ್ ಅಂತ ತಾವ್ ಹೇಳಿದ್ರಿ, ಬೇರೆ ಈ ಸಕ್ಕರೆ ಕಾಯಿಲೆ ಎಲ್ಲ ಬರೋದಿಲ್ಲ ಅನ್ನೋದು ಹೇಳಿದ್ವಿ. ಆ ರೀತಿ ಒಂದು ನಂಬಿಕೆ ಇದೆ, ಎಷ್ಟು ಮಟ್ಟಿಗೆ ಅದು ವೈಜ್ಞಾನಿಕ ಅದು ಸಂಶೋಧನೆ ಆಗ್ಬೇಕು, ಆದ್ರೆ ಆ ರೀತಿ ಹೇಳಲಾಗುತ್ತೆ. ಹಾಗಾಗಿ ಕಚ್ಚಿಸ್ಕೊಳ್ಳೋದ್ರಿಂದ ಏನಂತ ಸಮಸ್ಯೆ ಏನಾಗಲ್ಲ, ಸ್ವಲ್ಪ ಲಾಭವೇ ಇದೆ ಅಂತ ಈಗ ಸದ್ಯದ ನಮ್ಮ ನಂಬಿಕೆಗಳ ಮೇಲೆ ಹೇಳ್ಬಹುದು. ಈಗ ಮುಖ್ಯವಾಗಿ ನಾವು ರೈತನ ಬದುಕು, ರೈತ ಏನೇ ಬೆಳೆದ್ರು ಅದು ರೈತನಿಗೆ ಉಪಯೋಗ ಆಗ್ಬೇಕು ಅಂತ ಒಂದು ಉಪಯೋಗ ತಾವ್ ಹೇಳಿದ್ರಿ, ಪರಾಗಸ್ಪರ್ಶಕ್ಕೆ ಜೇನು ಬೇಕೇ ಬೇಕು ಅಂತ. ಯಾಲಕ್ಕಿ ಬೆಳೆನಲ್ಲಿ ತಮ್ಗೆ ಬರ್ತಿದ್ದಂತಹ ಇಳುವರಿ ಮತ್ತು ಈ ನುಸುರಿ ಜೇನುಗಳಿಂದ ಇಳುವರಿ ಹೆಚ್ಚಾಗಿದ್ದು ಇದನ್ನೆಲ್ಲ ಹೇಳಿದ್ರಿ. ಅದಲ್ಲದೆ ಜೇನು ತುಪ್ಪ, ಜೇನು ಅಂತಿದ್ದಾಗೆ ನಮಗ್ ಜ್ಞಾಪಕ ಬರೋದು ಜೇನು ತುಪ್ಪ ಅಂತ. ಈ ಜೇನು ತುಪ್ಪದಲ್ಲಿ ಏನು ಲಾಭಾಂಶ ಆಗ್ಬಹುದು ರೈತನಿಗೆ? ಒಂದು ಪೆಟ್ಟಿಗೆಯಿಂದ ನಾವು ಸರಿಯಾದ ರೀತಿ ಎಲ್ಲ ಕ್ರಮವನ್ನು ಅನುಸರಿಸಿದರೆ 7-8 ಕೆಜಿ ಒಂದು ವರ್ಷಕ್ಕೆ ಒಂದು ಪೆಟ್ಟಿಗೆನಲ್ಲಿ ಸಿಗುತ್ತೆ. 300 ರೂಪಾಯಿ ಕಟ್ಟಿದ್ರು ಒಂದು 2,500-3,000 ರೂಪಾಯಿ ಒಂದು ಪೆಟ್ಟಿಗೆಯಿಂದ ಆದಾಯ ಇದೆ. ಹೌದು, ಅದು ನಮ್ಗೆ ಮೇಲ್ನೋಟಕ್ಕೆ ಕಾಣುವಂತಹ ಆದಾಯ. ಅದಲ್ಲದೆ ಅದು ಬೆಳೆಗಳಿಗೆ ಪರಾಗಸ್ಪರ್ಶ ಮಾಡೋದು ಅದಕ್ಕೆ ಬೆಲೆ ಕಟ್ಟಲಾಗೋದಿಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸರಿ ಸರಿ, ಜೇನು ಸಾಕಾಣಿಕೆಗೆ ಬಹಳ ನೇರವಾಗಿ ಇದು ಸಂಬಂಧಿಸದೆ ಇದ್ರೂ ಸಹ ಜೇನು ಸಾಕಾಣಿಕೆ ಸಹಿತ ಇತರ ಎಲ್ಲಾ ಕೃಷಿ ಕಾರ್ಯಗಳಿಗೂ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ತಮಗೆ. ಬಹಳ ಚಿಕ್ಕ ವಯಸ್ಸಿಂದ ತಾವು ರೈತಾಪಿ ಬದುಕನ್ನೇ ನೋಡ್ತಾ ಇದ್ದೀವಿ. ಇತ್ತೀಚಿನ ಯುವಕರು ಈ ರೈತ ಜೀವನದಿಂದ ಸ್ವಲ್ಪ ಮಟ್ಟಿಗೆ ವಿಮುಖರಾಗ್ತಾ ಇದ್ದಾರೇನೋ ಅನ್ಸುತ್ತೆ. ಒಂದು ರೀತಿಯ ಹತಾಶ ಭಾವ ರೈತ ವರ್ಗದಲ್ಲಿ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಥವಾ ಇದಕ್ಕೆಲ್ಲ ಪರಿಹಾರ ಇದೆಯೋ ತಮ್ಗೆ ಅನ್ಸುತ್ತೆ? ಪರಿಹಾರ ಇದೆ ಇದಕ್ಕೆ. ಮೊದಲನೇದಾಗಿ ಪರಿಹಾರ ಅಂದ್ರೆ ನಾವು ರೈತರು ಯೂನಿಯನ್ ಆಗಬೇಕು, ಒಗ್ಗಟ್ಟಿಂದ ಇರಬೇಕು. ಆಮೇಲೆ ಪ್ರತಿಯೊಂದು ಬೆಳೆದ ಬೆಲೆಗೂ ರೈತರೇ ಅದಕ್ಕೆ ಬೆಲೆ ನಿಗದಿ ಮಾಡುವಂಗೆ ಇರಬೇಕು. ಯಾಕೆಂದ್ರೆ ಇಸ್ರೇಲ್ ದೇಶ ಬಹಳ ಚಿಕ್ಕ ದೇಶ, ಅಲ್ಲಿ ಈ ಕೃಷಿನೂ ಒಂದು ಇಂಡಸ್ಟ್ರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಒಂದು ಸೂಜಿ ಒಂದು ಚಪ್ಪಲಿ ಮಾಡಿದ್ರು ಅದರದ್ದು ಬೆಲೆ ಕೊಟ್ಟವ್ರು ಅವರು. ಆದ್ರೆ ಮನುಷ್ಯ ಬದುಕಬೇಕಾದ್ರೆ ಯಾವುದೇ ದುಡ್ಡನ್ನು ತಿಂದು ಬದುಕಲಿಕ್ಕೆ ಆಗೋದಿಲ್ಲ, ಆಹಾರ ಬೇಕೇ ಬೇಕು. ರೈತರ ದುರಂತ ಅಂದ್ರೆ ಎಲ್ಲಾ ಖಾಲಿ ಹಕ್ಕು ಚಪ್ಪಲಿ ಸತ ಬೆಲೆ ನಿಗದಿ ಮಾಡೋನು, ಚಪ್ಪಲಿ ಮಾಡೋನು, ತಿನ್ನು ಆಹಾರ ಬೆಳೆ ನಿಗದಿ ಮಾಡೋನು ಯಾರೋ ಒಬ್ಬ ಕೊಳ್ಳೆವನು ಮೂರನೇವನು. ಅವನಿಗೆ ಅದರಿಂದ ಎಷ್ಟು ಲಾಭ ಬರುತ್ತೆ ಅಂತ ನೋಡ್ತಾನೆ ಬಿಟ್ರೆ ಮಾರೋನು, ಅದಕ್ಕೆ ರೈತರಿಗೆ ಎಷ್ಟು ಖರ್ಚಾಗಿದೆ ಅದಕ್ಕೆ ಎಷ್ಟು ಕೊಡಬೇಕು ಅಂತ ಯಾರು ನಿಗದಿ ಮಾಡೋದಿಲ್ಲ. ಇದು ಒಂದು ಈ ಹುಡುಗರು ಈ ಮನೆಗೆ ವಿಮುಖರಾಗಿ ಕೃಷಿಯಿಂದ ಹೊರಗಡೆ ಹೋಗೋದಕ್ಕೆ ಒಂದು ಕಾರಣ. ಆಮೇಲೆ ಮತ್ತೊಂದು ಕಾರಣ ಅಂದ್ರೆ ಕೃಷಿ ಕಾರ್ಮಿಕರ ಸಮಸ್ಯೆ ಬಹಳವಾಗಿ ಕಾಡ್ತಾ ಇದೆ. ಅದಕ್ಕೆ ಈಗ ಎಲ್ಲಾ ಮೆಷಿನರೀಸ್ ಎಲ್ಲ ಬರ್ತಾ ಇದೆ, ಅದು ಒಂದು ಸಂತೋಷದ ವಿಷಯ. ಆದ್ರೆ ಈ ಯಾವುದೇ ಒಂದು ಮಿಷಿನರಿ ತಗೊಳ್ಳಿ, ಅದು ರೈತರು ಡೆವಲಪ್ ಮಾಡಿರೋದೇ ಬಿಟ್ರೆ ಯಾವುದೇ ಒಬ್ಬ ಸೈಂಟಿಸ್ಟ್ ಆಗ್ಲಿ, ಅಡಿಕೆ ಸುಲಿ ಮಿಷಿನ್ನೇ ಇರಬಹುದು, ಮರ ಹತ್ತುವ ಮಿಷಿನ್ ಸ್ಪ್ರೇಯರ್ ಇರಬಹುದು, ನೀವು ಯಾವುದೇ ಚಿಕ್ಕ ಚಿಕ್ಕದ ಇದು ಮಾಡಿ ಅದಕ್ಕೆ ಸರ್ಕಾರದಿಂದ ಯಾವುದೇ ಒಂದು ಪ್ರೋತ್ಸಾಹ ಇದ್ರೂ ಸಹ ಇತ್ತೀಚಿನ ದಿನಗಳಲ್ಲಿ ಅದು ಸಂಶೋಧನೆ ಬಹಳ ಕಮ್ಮಿ ಆಗಿದೆ. ಸಂಶೋಧನಾ ಕೇಂದ್ರಗಳಿದಾವೆ, ಎಲ್ಲದೂ ಇದಾವೆ. ಆದ್ರೆ ರೈತರಿಗೆ ಅದು ತಲುಪುವ ನಿಟ್ಟಿನಲ್ಲಿ ಅಷ್ಟೊಂದು ಪರಿಣಾಮಕಾರಿ ಆಗಿಲ್ಲ. ಇನ್ನು ಅದು ಹೆಚ್ಚು ಪರಿಣಾಮಕಾರಿಯಾಗಿ ರೈತಮುಖಿಯಾಗಿ ಆಗಬೇಕು ಅನಿಸಿಕೆ. ಒಂದು ಆಮೇಲೆ ಈ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬ ಮಗನಾರು ಈ ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಂಡು ಹೋದ್ರೆ ಈ ನೆಕ್ಸ್ಟ್ ಈ ಕೃಷಿ ಅಂತ ಹೇಳೋದು ಮಲ್ನಾಡಲ್ಲೇ ಇರಬಹುದು ಅಥವಾ ಎಲ್ಲಾರು ಉಳ್ಕೊಳ್ಳಿಕ್ಕೆ ಸಾಧ್ಯ. ಮತ್ತೆ ಈ ಇತ್ತೀಚಿನ ಹುಡುಗರಲ್ಲಿ ಕೃಷಿಯಿಂದ ವಿಮುಖರಾಗೋದಕ್ಕೆ ಕಾರಣ ಮತ್ತೊಂದು ಅಂದ್ರೆ ಆಸಕ್ತಿ. ಆಸಕ್ತಿ ಯಾಕೆ ಕಮ್ಮಿ ಆಗಿರೋದು ಅಂದ್ರೆ ಈ ಮೊಬೈಲ್ ಇರ್ಬೋದು, ಟಿವಿ ಇರ್ಬೋದು, ಅದರ ಈ ಹಾವಳಿಯಿಂದ ಅದನ್ನು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾರೆ. ಹಾಗಾಗಿ ಈ ಕೃಷಿ ಬಗ್ಗೆ ಬಹಳ ಒಂದು ಕಾನ್ಸಂಟ್ರೇಷನ್ ಗಮನ ಕಮ್ಮಿ ಆಗಿದೆ. ಸರಿ ಸರಿ. ಅಂದ್ರೆ ಮೊದಲು ತುಂಬಾ ಜನ ಮಕ್ಕಳು ಇರ್ತಿದ್ರು ಮತ್ತು ಆವಾಗ ಹೆಚ್ಚಿನದಾಗಿ ಈ ರೀತಿ ವಿಮುಖರಾಗ್ಲಿಕ್ಕೆ ಬೇರೆ ರಂಗಗಳು ಯಾವ್ದು ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಜಮೀನ್ ಕಡೆ ಹೋಗಿ ಮಾಡಿ ಓಡಾಡಿ ಹಿರಿಯರಿಂದ ಇದ್ದು ಎಲ್ಲ ಕಲ್ತ್ಕೊಂಡ್ಬಿಡೋರು. ಇವಾಗ ಇದಲ್ಲದೆ ಬೇರೆ ಆಕರ್ಷಣೀಯವಾದಂತಹ ವಿಷಯಗಳು ಈ ತಾವ್ ಹೇಳಿದ್ರಿ, ಮೊಬೈಲ್ ಮತ್ತು ಮುಂತಾದ್ದೆಲ್ಲ, ಅದ್ರ ಹಿಂದೆ ಹೋಗೋದು ಜಾಸ್ತಿ ಆಗಿದೆ, ಮಕ್ಕಳ ಸಂಖ್ಯೆ ಕಡಿಮೆ, ಅದೆಲ್ಲ ಇದಕ್ಕೆಲ್ಲ ಕಾರಣ. ಆದ್ರೆ ಈಗ ಕೃಷಿ ಕಾರ್ಮಿಕರ ಸಮಸ್ಯೆಗೆ ವಿರುದ್ಧವಾಗಿ ಯಾಂತ್ರೀಕರಣ ಆಗ್ತಾ ಇದೆ, ಆಮೇಲೆ ರೈತರಿಗೆ ಲಾಭಾಂಶ ಹೆಚ್ಚಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹು ಬೆಳೆ ಪದ್ಧತಿಗಳು, ಸಾವಯವ ಕೃಷಿಗೆ ಪ್ರೋತ್ಸಾಹ ಇದೆಲ್ಲ ಆಗ್ತದೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಾಜದಲ್ಲಿ ಸಾವಯವ ಕೃಷಿಯ ಕುರಿತು, ಸಾವಯವ ಕೃಷಿ ಉತ್ಪನ್ನಗಳನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಕುರಿತು ಜಾಗೃತಿ ಮೂಡ್ತಾ ಇದೆ. ಅದಕ್ಕೊಂದು ಸಾಕಷ್ಟು ಜನ ಈ ನಿಟ್ಟಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಸಾಕಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ಬರ್ತದೆ. ಇದರಿಂದ ರೈತರ ಬದುಕು ಈಗಿರೋದಕ್ಕಿಂತಾನು ಅನೇಕ ಪಟ್ಟು ಹೆಚ್ಚಿನ ಲಾಭವನ್ನ ಕಾಣಬಹುದು, ಸಂತೋಷವನ್ನ ಹೊಂದಬಹುದು ಅನ್ನುವಂತ ಒಂದು ಆಸೆ ಇದೆ ಅಂತ ಅನ್ಸುತ್ತೆ. ತಮಗೆ ಏನನ್ಸುತ್ತೆ? ಅದೇ ನೀವು ಹೇಳಿದಾಗೆ ಈ ಸಾವಯವ ಕೃಷಿ ಇರ್ಬೋದು ಅಥವಾ ರೈತರಿಗೆ ಬೇರೆ ರೀತಿ ಸೌಲಭ್ಯ ಕೊಟ್ಟು ಅದೇ ರಂಗದಲ್ಲಿ ಉಳಿ ಹೋಗಿ ಮಾಡಬೇಕು. ಮಾಡದೆ ಹೋದ್ರೆ ಇದು ಖಾಲಿ ರೈತರಿಗೆ ಮಾತ್ರ ಆಗೋ ನಷ್ಟ ಅಲ್ಲ, ಇಡೀ ದೇಶಕ್ಕಾಗೋ ನಷ್ಟ. ನಮ್ಮ ಭಾರತದಲ್ಲಂತೂ ಯಾಕೆಂದ್ರೆ ಸುಮಾರು 80% ಇದ್ದಿದ್ದು ಈಗ 70-75 ಬಂದಿದೆ, ಇನ್ನೂ ಆರ್ಥಿಕ ಇದ್ರ ಮೇಲೆ ಬಹಳ ಹೊಡೆತ ಉಂಟಾಗುತ್ತೆ. ತಾವು ಅನೇಕ ವೇಳೆ ಈಗ ನಮ್ಮ ಮಾತುಕತೆಯಲ್ಲಿ ಹೇಳಿದ್ರಿ ಪೆಟ್ಟಿಗೆ ಅನ್ನೋ ಮಾತನ್ನ, ಅಂದ್ರೆ ಜೇನು ಪೆಟ್ಟಿಗೆ. ಈ ಜೇನು ಪೆಟ್ಟಿಗೆನ ನೀವೇ ಅದನ್ನ ಮಾಡಿಸ್ಕೋತಿರೋ ಅಥವಾ ಇದಕ್ಕೆ ಮಾಡಿದ್ದು ತಯಾರಾಗಿ ಸಿಗ್ತದೋ ಅಥವಾ ಏನಂತ ಇದ್ರ ಕುರಿತು ಒಂದ್ ಸ್ವಲ್ಪ ವಿವರ? ಜೇನು ಪೆಟ್ಟಿಗೆ ಈ ಜೇನು ಸಾಕಾಣಿಕೆ ಕೇಂದ್ರದಿಂದ ಲಭ್ಯವಾಗತ್ತೆ. ಹಿಂದೆ ಜೇನು ಪೆಟ್ಟಿಗೆನ ಸಾಗವಾನಿ ಇದ್ರೆ ಮರದಿಂದನೇ ಮಾಡ್ತಾ ಇದ್ರು ಅಂತ ನಮ್ಮ ತಂದೆ ಎಲ್ಲ ಹೇಳ್ತಾ ಇದ್ರು. ಅದು ಸಾಗವಾನಿ ಮರ ಬಹಳ ವಿರಳವಾಗಿದ್ದರಿಂದ ಅದು ದುಬಾರಿ ಆಗಿದ್ದರಿಂದ ಅದು ರೈತರಿಗೆ ಕೊಡೋದು ಸಂಘದಿಂದ ಕಷ್ಟ ಸಾಧ್ಯ. ಆದರೆ ಈಗ ಬರುವಂತ ಪೆಟ್ಟಿಗೆಗಳೆಲ್ಲ ಅಕೇಶ್ಯ ಮರದಿಂದ ಮಾಡಿರುವಂತದ್ದು, ಸ್ಥಳೀಯ ಯಾವುದೋ ಹೌದು ಆ ಇದರಿಂದ ಮಾಡಿರ್ತಾರೆ. ಅದು ಜೇನುಗಳಿಗೆ ಅನುಕೂಲ ಆಗುವಾಗ ನಾವು ಮಾಡ್ಕೊಬೇಕು. ಅದು ಅಕೇಶ್ಯ ಇದರಲ್ಲಿ ಮರದಲ್ಲಿ ಸ್ವಲ್ಪ ಘಾಟಿನಂಶ ಇರುತ್ತೆ ಅಂತ ಹೇಳ್ತಾರೆ. ಇದು ಈ ಜೇನು ಅದಕ್ಕೆ ಅವಲಂಬಿಸೋದು ಬಹಳ ಸ್ವಲ್ಪ ಕಷ್ಟ ಆಗುತ್ತೆ. ಇಷ್ಟ ಆಗೋದಿಲ್ಲ ಮನೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ದಾಲ್ಚಿನಿ ಚಕ್ಕೆ ನೇಸಾಗಿ ಪೌಡರ್ ಮಾಡೋದು. ದಾಲ್ಚಿನಿ ಚಕ್ಕೆನ ಪೌಡರ್ ಮಾಡಿಬಿಟ್ಟು ಅದನ್ನ ಪೆಟ್ಟಿಗೆನ ಒಂದ್ಸಲ ಕ್ಲೀನ್ ಆಗಿ ಹೊಸ ಪೆಟ್ಟಿಗೆನ ಒಂದ್ಸಲ ತೊಳೆದ್ಬಿಟ್ಟು ಈ ದಾಲ್ಚಿನಿ ಚಕ್ಕೆ ಪೌಡರ್ನ ಒಂದ್ಸಲ ಲೇಪನ ಮಾಡಿಬಿಟ್ರೆ ಜೇನುಗಳಿಗೆ ಬಹಳ ಇಷ್ಟವಾಗುತ್ತೆ. ಇದು ಎಷ್ಟು ಇಷ್ಟ ಆಗುತ್ತೆ ಅಂದ್ರೆ ಕಾಡಲ್ಲಿ ನಾನು ಕೆಲವು ಪೆಟ್ಟಿಗೆನ ತಗೊಂಡೋಗಿ ಇಟ್ಟಿದ್ದೀನಿ, ತಾನಾಗೆ ಬಂದು ಅದಕ್ಕೆ ಕೂಡ್ಕೊಂಡಿದ್ದಾವೆ. ಅಂದ್ರೆ ಇವಕ್ಕೆ ಸುವಾಸನೆಯಿಂದ ಕೂಡಿದಂತಹ ಒಳ್ಳೆ ಮನೆ ಇರಬೇಕು. ಮನೆ ಒಳ್ಳೆ ಮನೆ ಇರಬೇಕು. ಈ ದಾಲ್ಚಿನಿದೊಂದು ಸ್ವಾಭಾವಿಕವಾದ ಒಂದು ಮರ. ಚಕ್ಕೆ ನಾವು ಅಡಿಗೆಗೆ ಉಪಯೋಗಿಸುವಂತ ದಾಲ್ಚಿನಿ ಚಕ್ಕೆನೆ, ಹಾಗಾಗಿ ಬಹುಶಃ ಅದಕ್ಕೆ ಬಹಳ ಇಷ್ಟ ಆಗುತ್ತೆ. ಆ ಮನೆ ಸುವಾಸನೆಗೆ ತಾನೇ ಬರ್ತದೆ, ಬರುತ್ತೆ, ಇಷ್ಟಪಟ್ಟು ಆ ಮನೆಯಲ್ಲಿ ವಾಸ ಮಾಡ್ತಾರೆ. ಹಾಗಾಗಿ ಮನೆಯನ್ನ ಈ ರೀತಿ ಮಾಡೋದು ಉತ್ತಮ ಅಭಿಪ್ರಾಯ, ನನ್ನ ಅಭಿಪ್ರಾಯ. ಈ ದ್ವಿಗುಣ ಪದ್ಧತಿ ನಾನು ಹೇಳಿದ್ದನ್ನ ಅನುಸರಿಸಿದ್ರೆ ನಿಸ್ಸಂದೇಹವಾಗಿ ಜೇನು ಉತ್ಪಾದನೆ ಜಾಸ್ತಿ ಆಗಿ ಅದೇ ವರ್ಷದಲ್ಲಿ ಎರಡು ಪಟ್ಟು, ಎರಡು ಅಥವಾ ಮೂರು ಪಟ್ಟು ರೈತರು ಗಳಿಸೋದಕ್ಕೆ ಯಾವುದೇ ಅನುಮಾನ ಇಲ್ಲ. ಒಳ್ಳೇದು. ಕೆ ಎಚ್ ಮುರಳಿರವರೆ, ತಾವು ಒಬ್ಬ ಪ್ರಗತಿಪರ ಕೃಷಿಕನಾಗಿ ತಮ್ಮ ಒಂದು ಜೇನು ಸಾಕಾಣಿಕೆಯ ಅನುಭವಗಳು, ಹಾಗೇನೆ ಇತರೆ ಕೃಷಿಯ ಅನುಭವಗಳು ಸಹ, ತಮ್ಮ ಒಂದು ದೃಷ್ಟಿ ಇದನ್ನೆಲ್ಲ ನಮಗೆ ತಿಳಿಸ್ಕೊಟ್ರಿ. ಇದೆಲ್ಲದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜೇನು ಸಾಕಾಣಿಕೆ ಈ ಕುರಿತು ಕೊಪ್ಪ ತಾಲೂಕು ಬಂಡಿಗಡಿ ಕಾಗಿನಕೊಳ್ಳಿಯ ಕೆ ಎಚ್ ಮುರಳಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಎಲ್ ರಮೇಶ್ ಪ್ರಸಾದ್. ಆತ್ಮೀಯ ಕೇಳಿದರೆ ಇದೊಂದು ಪ್ರಕಟಣೆ, ದಿನಾಂಕ 22/2023 ಸೋಮವಾರ ಅಂದರೆ ನಾಳೆ ಆಕಾಶವಾಣಿ ಭದ್ರಾವತಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಹಾಗೂ ಕೃಷಿ ತಂತ್ರಜ್ಞಾನ ಸಂಸ್ಥೆ ಶಿವಮೊಗ್ಗ ಅವರ ಸಹಯೋಗದಲ್ಲಿ ರೇಡಿಯೋ ಕಿಸಾನ್ ದಿನಾಚರಣೆ ಹಾಗೂ ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೃಷಿ ವಿಜ್ಞಾನ ಕೇಂದ್ರ ಸಭಾಂಗಣ ನವಿಲೆಯಲ್ಲಿ ಆಯೋಜಿಸಲಾಗಿದೆ. ಕೇಳುಗರು, ರೈತರು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಇನ್ನು ಮುಂದೆ ಪರಿಸರ ಗೀತೆಗಳು. ತನ್ನಿ ಗಿಡವ ನರಸಿ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ ವನದೇಗುಲಕ್ಕೆ ಹಕ್ಕಿ ಜ್ಯೋತಿ ಬೆಳಗುವ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆಯು ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ